ಆಕಾಂಕ್ಷೆ ಯೋಜನೆ, ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹ ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042853330ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಾರಂಭಕ್ಕೆ ಕೇಳಿ ಕರುಗಳ ಪಾಲನೆ ಕುರಿತು ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸತೀಶ್ ಜಿಎಂ ಅವರೊಂದಿಗಿನ ಸಂದರ್ಶನವನ್ನು. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸತೀಶ್ ಜಿಎಂ ಅವರು, ಸಹಾಯಕ ಪ್ರಾಧ್ಯಾಪಕರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ. ಇವರು ಇವತ್ತು ನಮ್ಮ ಜೊತೆ ಕರುಗಳ ಪಾಲನೆಯಲ್ಲಿ ಯಾವ ಒಂದು ಅಂಶಗಳನ್ನು ನಾವು ಪಾಲಿಸಬೇಕು ಅನ್ನೋದನ್ನ, ವೈಜ್ಞಾನಿಕವಾಗಿ ಯಾವ ರೀತಿಯಿಂದ ನಾವು ಇದನ್ನ ಮಾಡಬೇಕು ಅನ್ನೋದನ್ನ ನಮ್ಮ ಜೊತೆಗೆ ಮಾಹಿತಿ ಹಂಚಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಈ ಕರುಗಳ ಪಾಲನೆಗೆ ಯಾವ ಒಂದು ಪ್ರಮುಖವಾದ ಸೂತ್ರಗಳು ನಾವು ರೈತ ಬಾಂಧವರು ಅನುಸರಿಸಬೇಕು ಅನ್ನೋದನ್ನ? ಸೊ ಈಗ ನಾವು ನೋಡ್ತಾ ಇದ್ದೇವೆ, ಈಗ ಇತ್ತೀಚಿನ ದಿನಗಳೆಲ್ಲ ಹೈನುಗಾರಿಕೆ ಒಂದು ಉದ್ಯಮ ರೀತಿಯಾಗಿ ಮಾರ್ಪಾಡನ್ನ ಹೊಂದ್ತಾ ಇದೆ. ಸೊ ನಮ್ಮಲ್ಲಿ ಒಂದು ನಾನು ನೋಡಿದೆ, ಇಂದಿನ ಕರುಗಳೇ ನಾಳಿನ ಉತ್ತಮ ರಾಸುಗಳು ಅಂತೇಳಿದ್ರೆ, ಸೊ ನಾವು ಮುಂದೆ ಹೈನುಗಾರಿಕೆಯನ್ನ ಮಾಡಬೇಕಾದ್ರೆ ಉತ್ತಮವಾದಂತಹ ಕರುಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಅಥವಾ ಕರುಗಳನ್ನ ಪಡೆಯತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತದೆ. ಸೊ ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ನಾವು ಹಾಲಿನ ಇಳುವರಿ ಮೇಲೆ ನಾವು ಯಾವುದೇ ಲಾಭ ನಷ್ಟವನ್ನ ಅವಲಂಬಿಸ್ತಿರ್ತೇವೆ. ಸೊ ವೈಜ್ಞಾನಿಕ ಪಾಲನಾ ಪದ್ಧತಿಗಳನ್ನ ಮಾಡ್ಕೊಂಡ್ಬಿಟ್ಟು ರಾಸುಗಳನ್ನ ಸಾಕಿದಾಗ ನಾವು ಉತ್ತಮವಾದ ಇಳುವರಿಯನ್ನ ಪಡಿಬಹುದು. ನಾವು ಹೈನುಗಾರಿಕೆಯಲ್ಲಿ ಲಾಭ ಮಾಡಬೇಕು ಅಂದ್ರೆ ವರ್ಷಕ್ಕೆ ಒಂದು ಕರುವನ್ನ ಪಡಿಲೇಬೇಕಾಗ್ತದೆ, ಆವಾಗ ಮಾತ್ರ ನಾವು ಹೈನುಗಾರಿಕೆಯಲ್ಲಿ ಲಾಭವನ್ನ ಸಾಧಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯೂಸಲಿ ನಾವು ಕರುಗಳನ್ನ ವೈಜ್ಞಾನಿಕವಾಗಿ ಪಾಲನೆ ಮಾಡಿದಾಗ ಅವು ಒಂದೇ ವರ್ಷಕ್ಕೆ ಪ್ರೌಢಾವಸ್ಥೆಯನ್ನು ತಲುಪ್ತವೆ. ಪ್ರೌಢಾವಸ್ಥೆ ತಲುಪಿದಾಗ ಸೊ ನ್ಯಾಚುರಲಿ ಬೇಗ ಪ್ರೌಢಾವಸ್ಥೆ ತಲುಪಿದ್ರೆ ಅಧಿಕ ಇಳುವರಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಆಗುವುದರಿಂದ ನಾವು ಉತ್ಪಾದನೆಯನ್ನು ಕೂಡ ನಿರೀಕ್ಷೆಯನ್ನು ಮಾಡಬಹುದು. ಸೊ ಇದರಲ್ಲಿ ನಾವು ಕರುಗಳ ಪಾಲನೆಯನ್ನ ವಿವಿಧ ಹಂತಗಳಲ್ಲಿ ಯಾವ ರೀತಿ ಪಾಲನೆ ಪೋಷಣೆಯನ್ನ ನಾವು ಮಾಡಬೇಕು, ಅದರಿಂದ ಯಾವ ರೀತಿಯಾದಂತಹ ಲಾಭಗಳಾಗ್ತದೆ ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು ಮಾಹಿತಿಯನ್ನ ನಾವು ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ, ಹಸು ಗರ್ಭಾವಸ್ಥೆಯಲ್ಲಿ ಇದ್ದಾಗ ನಾವು ಕರುಗಳ ಪಾಲನೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಇನ್ನು ಕರು ನಮ್ಮ ಹೊರಗಿನ ಪ್ರಪಂಚಕ್ಕೆ ಬಂದಿರಲ್ಲ, ಆ ಗರ್ಭಾವಸ್ಥೆ ಹೊಟ್ಟೆಯಲ್ಲೇ ಇರ್ತದೆ, ಅವಾಗ ಯಾವ ರೀತಿಯಾದಂತಹ ಪಾಲನೆ ಪೋಷಣೆ ಮಾಡಬೇಕು. ಸೊ ಯೂಸಲಿ ಕರುವಿನ ಬೆಳವಣಿಗೆ ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದ್ರೆ 6 ತಿಂಗಳ ನಂತರ ಅತಿ ವೇಗವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಒಂದು ಬೆಳವಣಿಗೆ ಆಗ್ಬೇಕು ಅಂದ್ರೆ ನಾವು ಉತ್ತಮವಾದ ಸಮತೋಲನವಾದ ಆಹಾರವನ್ನ ತಾಯಿಗೆ ಕೊಡಬೇಕಾಗ್ತದೆ. ನಾವು ಯಾವಾಗ ಪ್ರೋಟೀನ್ ಯುಕ್ತ ಆಹಾರವನ್ನ ಮತ್ತು ಅತ್ಯುತ್ತಮ ವಿಟಮಿನ್ಸ್ ಮತ್ತು ಮಿನರಲ್ಸ್ ಅಂತ ನಾವು ಜೀವಸತ್ವಗಳಿರತಕ್ಕಂಥ ಆಹಾರವನ್ನು ತಾಯಿಗೆ ಕೊಟ್ಟಾಗ ಇದು ತಾಯಿಯ ಬೆಳವಣಿಗೆಗೂ ಕೂಡ ಸೂಕ್ತವಾಗ್ತದೆ ಮತ್ತು ಹೊಟ್ಟೆಯಲ್ಲಿರ್ತಕ್ಕಂಥ ಕರುಗಳ ಬೆಳವಣಿಗೆ ಕೂಡ ಬಹಳ ಸೂಕ್ತವಾಗ್ತದೆ. ಇದರಿಂದ ಮುಂದೆ ಬರ್ತಕ್ಕಂಥ ಕರುವಿನ ತೂಕ ಜಾಸ್ತಿ ಆಗ್ತದೆ, ಸೊ ಅದರ ಬೆಳವಣಿಗೆ ಉತ್ತಮವಾಗ್ತದೆ. ನಂತರ ದಿನಗಳಲ್ಲಿ ಗರ್ಭ ಧರಿಸಿ ನಂತರ ಅದು ಒಂದು ಪ್ರೊಡಕ್ಷನ್ ಅಥವಾ ಏನು ನಾವು ಉತ್ಪಾದನೆ ಅಂತ ಬಂದಾಗ ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗ್ತದೆ. ಸೊ ಅದರಿಂದ ಗರ್ಭದಲ್ಲಿರ್ತಕ್ಕಂಥದಲ್ಲಿ ಕೂಡ ನಾವು ಸಾಕಾಣಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಹಂತಕ್ಕೆ ನಾವು ಹೋಗೋದಾದ್ರೆ, ಸೊ ಕರು ಇನ್ನೇನು 9 ತಿಂಗಳು 9 ದಿನ ಆಗ್ಬಿಟ್ಟು ಕರು ಹೊರಗಿನ ಪ್ರಪಂಚಕ್ಕೆ ಬರ್ತಾ ಇದೆ ಅಥವಾ ಎಮ್ಮೆಗಳಲ್ಲಾದ್ರೆ 10 ತಿಂಗಳು 10 ದಿನ ನಂತರ ಎಮ್ಮೆ ಹೊರಗಿನ ಪ್ರಪಂಚ ಬರುತ್ತದೆ, ಆವಾಗ ಯಾವ ರೀತಿಯಾದಂತಹ ಪಾಲನೆ ಪೋಷಣೆಯನ್ನು ನಾವು ಮಾಡಬೇಕು, ನವಜಾತ ಕರುವಿನ ಆರೈಕೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಯೂಸಲಿ ಕರು ಹಾಕಿದ ತಕ್ಷಣ ಅದು ಸ್ವಾಭಾವಿಕವಾಗಿ ಹಸುವಾಗಿರುವುದು ಎಮ್ಮೆ ಆಗಿರ್ಬೋದು ಅದು ನೆಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೆಕ್ಲಿಕ್ಕೆ ಯಾಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ಏನೇನು ಮ್ಯೂಕಸ್ ಅಂತ ಹೇಳ್ತೀವಿ ಅದನ್ನೆಲ್ಲ ತೆಗೆದಿಲಿಕ್ಕೋಸ್ಕರ ಅದು ಹಸು ಅಥವಾ ಕರುವು ನೆಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಮೊದಲನೇ ಬಾರಿ ಯಾವ ಕರುಗಳನ್ನ ಹಾಕ್ತವೋ ಎಮ್ಮೆ ಅಥವಾ ಹಸು ಈ ಕ್ರಿಯೆನ ಮಾಡದೇ ಇರಬಹುದು. ಯೂಸಲಿ ನಾವು 90% ಮಾಡ್ತವೆ ನೈಸರ್ಗಿಕವಾಗಿ ಬಂದಿರತಕ್ಕಂತ ನೈಸರ್ಗಿಕ ನೈಸರ್ಗಿಕವಾಗಿ ಎಲ್ಲಾ ತಾಯಿಗಳು ತಮ್ಮ ಮಕ್ಕಳನ್ನ ನೀಟಾಗಿ ನೋಡ್ಕೊಳ್ತಾರೆ. ಆದ್ರೆ ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಮೊದಲನೇ ಬಾರಿ ಕರುವಾಗ್ತಕ್ಕಂತ ಇವುಗಳು ಈ ಒಂದು ಮಾಡದೇ ಇರಬಹುದು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಮೂಗು ಮತ್ತು ಬಾಯಿಯ ಸುತ್ತ ನೆತ್ಕೊಂಡಿರ್ತಕ್ಕಂಥ ಈ ಲೋಳೆ ರೀತಿಯಾದಂತ ಒಂದು ಪದಾರ್ಥವನ್ನ ನಾವು ಒಂದು ಒಣ ಶುಭ್ರವಾದ ಒಣ ಬಟ್ಟೆಯನ್ನು ತೆಗೆದುಕೊಂಡ್ಬಿಟ್ಟು ಸೊ ಅದನ್ನ ಒರೆಸಬೇಕು ಮತ್ತೆ ಮೂಗಿನ ಒಳ್ಳೆಯಲ್ಲಿ ಸುತ್ತಿರ್ತಕ್ಕಂಥ ಲೋಳೆಯನ್ನೆಲ್ಲ ಕ್ಲಿಯರ್ ತಯಾರು ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಮಾಡೋದ್ರಿಂದ ಸೊ ಸರಾಗವಾಗಿ ಕರು ಉಸಿರಾಟ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ನಂತರದಲ್ಲಿ ಮುಖ್ಯವಾಗಿ ಒಕ್ಕಳ ಬಳ್ಳಿ, ಇದರ ಒಂದು ಆರೈಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯೂಸ್ವಲಿ ಕರು ಹಾಕಿದ ತಕ್ಷಣ ತಂತಾನಾಗಿ ಅದು ಒಕ್ಕಳ ಬಳ್ಳಿ ಕಟ್ ಆಗೋಗ್ಬಿಡುತ್ತೆ. ಸೊ ಕೆಲವು ಟೈಮ್ ಕಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ಒಂದು ಎರಡು ಅಂಗುಲ ಬಿಟ್ಬಿಟ್ಟು ಒಂದು ದಾರ ಕಟ್ಬಿಟ್ಟು ನಂತರ ಒಂದು ಶುಭ್ರವಾದ ಹೊಸ ಬ್ಲೇಡ್ ಅನ್ನು ಅಥವಾ ಒಂದು ಶುಭ್ರವಾಗಿರ್ತಕ್ಕಂಥ ಕತ್ತರಿಯನ್ನು ತೆಗೆದುಕೊಂಡು ಬಿಟ್ಟು ಅದನ್ನ ಕಟ್ ಮಾಡಿ ಸೊ ದಾರವನ್ನು ಕಟ್ಬಿಟ್ಟು ಅದಕ್ಕೆ ಸೂಕ್ತವಾದ ಸೋಂಕು ನಾಶಕವನ್ನ ಒಂದು ಅದ್ದಬೇಕು ಅಥವಾ ಸಿಂಪಡಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಕೆಲವೊಂದು ಬಾರಿ ಸರ್ ಜಾನುವಾರುಗಳೇ ಅದನ್ನ ಬಾಯಿಂದ ಹಿಡಿದು ಎಳೆಯುವ ಒಂದು ಸಂದರ್ಭ ನೋಡಿದೀವಿ ಸರ್. ಈಗ ನೋಡ್ ನೈಸರ್ಗಿಕವಾಗಿ ನೋಡಿದೀವಿ, ನಮ್ಗೆಲ್ಲ ಗೊತ್ತೇ ಇದೆ ಜಾನುವಾರುಗಳು ಏನ್ ಮಾಡ್ತವೆ, ಆ ಒಕ್ಕಲ ಬಳ್ಳಿಯನ್ನು ಇಳಿದು ಬಿಟ್ಟು ತಮ್ಮ ನಾಲ್ಗೆಯಿಂದ ಅದನ್ನ ನೆಕ್ತವೆ. ಸೊ ನನ್ನ ನಾಲ್ಗೆಯಲ್ಲಿರ್ತಕ್ಕಂಥ ಈ ಜ್ವಾಲ ಅಥವಾ ಏನಂತ ಹೇಳ್ತೀವಲ್ಲ ಅದು ಸಲೈವ್ ಅಂತ ಹೇಳ್ತಿಲ್ಲ, ಇಟ್ ಆಕ್ಟ್ಸ್ ಆಸ್ ಅ ಡಿಸ್ಇನ್ಫೆಕ್ಟೆಡ್ ನ್ಯಾಚುರಲ್ ಡಿಸ್ಇನ್ಫೆಕ್ಟೆಂಟ್. ಸೊ ಇದು ಯಾವಾಗ ಆಗಲಿಲ್ಲ ಅಂದಾಗ ಈ ನಾವು ಸೋಂಕು ನಾಶಕ ದ್ರಾವಣವನ್ನ ಅದಕ್ಕೆ ಹಚ್ಚತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಅಂತ ಈಗ ಕರು ಜನನ ಆಗಿದೆ, ನಂತರದಲ್ಲಿ ಇದು ಗಿಣ್ಣು ಹಾಲು, ತಾಯಿಯಿಂದ ಬರ್ತಕ್ಕಂಥದ್ದು ಗಿಣ್ಣು ಹಾಲು, ನಾವು ಇದನ್ನ ಅಮೃತಕ್ಕೆ ಸಮ ಅಂತ ಕರಿತೇವೆ. ನಿಮ್ಗೆಲ್ಲ ಗೊತ್ತೇ ಇದೆ, ಮೊದಲಿಂದ ನಾವು ಪುರಾಣಗಳಲ್ಲೆಲ್ಲ ನೋಡ್ತಾ ಇದೀವಿ ಗಿಣ್ಣನ್ನ ಅಮೃತಕ್ಕೆ ಹೋಲಿಸ್ತಾರೆ. ಸೊ ಯೂಸ್ವಲಿ ಆದಷ್ಟು ನಾವು 30 ನಿಮಿಷದಿಂದ 1 ಗಂಟೆಯ ಒಳಗಾಗಿ ಗಿಣ್ಣು ಹಾಲನ್ನ ಕರುವಿಗೆ ಕುಡಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಕೆಲವು ಟೈಮ್ ಏನಾಗುತ್ತೆ, ಕರು ಎದ್ದಳ ಶಕ್ತಿ ಇರ್ತಾ ಇಲ್ಲ, ಯೂಸ್ವಲಿ ನಾರ್ಮಲ್ ಆಗಿ ಎಲ್ಲ 90% ಎದ್ದು ಬಿಟ್ಟು ತಮ್ಮಷ್ಟು ತಾವೇ ಕುಡಿತವೆ. ಸೊ ಅದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದ್ರೆ ಮಿಶ್ರ ತಲೆ ಹಳಸುಗಳಲ್ಲಿ ಜಸ್ಸಿ ಅಥವಾ ನಾವು ಹೆಚ್ಚ ಸಸುಗಳಲ್ಲಿ ನೋಡ್ತೀವಲ್ಲ, ಇದರಲ್ಲಿ ಸಮಸ್ಯೆಗಳು ಕಾಮನ್ ಆಗಿ ಬರ್ತವೆ. ಆದ್ರಿಂದ ನಾವು ಒಂದ್ ಸ್ವಲ್ಪ ಅದಕ್ಕೆ ಸಪೋರ್ಟ್ ಅನ್ನ ಕೊಟ್ಬಿಟ್ಟು 30 ನಿಮಿಷದಿಂದ 1 ಗಂಟೆ ಒಳಗಾಗಿ ಈ ಗಿಣ್ಣು ಹಾಲನ್ನ ನಾವು ಕೊಡ್ಬೇಕು, ತಾಯಿ ಕರುಳಿ ಕೊಡ್ಬೇಕು. ಇದು ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ ಇದು ಬೆಳವಣಿಗೆಗೆ ಬಹಳ ಅತ್ಯಂತ ಮುಖ್ಯವಾದ ಒಂದು ಟಾನಿಕ್ ಇದ್ದ ರೀತಿಯಾಗಿ ವರ್ಕ್ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಈ ಒಂದು ಮೊದಲನೇ ಹಾಲಲ್ಲಿ ಏನೇನಿರುತ್ತೆ, ಉತ್ತಮ ಅತಿ ಹೆಚ್ಚಾದ ಸಸಾರಜನಕ ಇರ್ತದೆ, ವೈಟಮಿನ್ಸ್ ಅಂತ ಏನ್ ಹೇಳ್ತೀವಲ್ಲ ಅವು ಇರ್ತದೆ, ಮತ್ತು ಜೀವಸತ್ವಗಳು ಯಥೇಚ್ಛವಾಗಿರ್ತದೆ. ಸೊ ಇವೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕರುಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ಸೃಷ್ಟಿಸಲು ಬಹಳ ಮುಖ್ಯವಾಗ್ತದೆ. ಸೊ ಆದ್ರಿಂದ ಗಿಣ್ಣು ಹಾಲನ್ನ ಮೊದಲನೇ ಪ್ರಾಶಸ್ತ್ಯ ನಾವು ಕರುಗಳಿಗೆ ಕೊಡಬೇಕು, ಮನುಷ್ಯರಿಗಲ್ಲ. ಕರುಗಳಿಗೆ ಕೊಟ್ಟಾಗ ಮಾತ್ರ ಅದರ ಮುಂದಿನ ಬೆಳವಣಿಗೆ ಕೂಡ ಬಹಳ ಯಥೇಚ್ಛವಾಗಿ. ನಮ್ಮಲ್ಲಿ ಸ್ವಲ್ಪ ಮನುಷ್ಯರ ಇದು ಉಪಯೋಗಿಸ್ತಾರೆ ಸರ್ ಮೊದಲೇ, ಅದೇ ಒಂದು ನಾವೇನ್ ಮಾಡ್ತಿದೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ, ನಾವು ಗಿಣ್ಣು ಮಾಡ್ಕೊಂಡು ತಿನ್ನಕ್ಕೋಸ್ಕರ ಅದನ್ನು ಉಪಯೋಗಿಸ್ತೇವೆ. ಬಟ್ ಮೊದಲನೇ ಪ್ರಾಶಸ್ತ್ಯ ಕರುವಿಗೆ ಕೊಡಬೇಕು, ನಂತರ ಅದು ಏನೇ ಮಿಕ್ಕಿದ್ದನ್ನ ನಾವು ಜನಗಳಿಗೆ ಯೂಸ್ ಮಾಡ್ಕೋಬಹುದು. ಸೊ ಯೂಸ್ವಲಿ ನಾವು ಎಷ್ಟು ಗಿಣ್ಣು ಹಾಲನ್ನು ಕೊಡಬೇಕು, ಸೊ ಇದ್ರ ಕೂಡ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಕರುವಿನ ತೂಕ ಎಷ್ಟಿರುತ್ತೋ ಅದರ 10% ಅಂದ್ರೆ ದೇಹದ ತೂಕ ಎಷ್ಟಿರುತ್ತೋ ಅದರ 10% ಅನ್ನ ಕರುಗೆ ಕುಡಿಸಬೇಕಾಗತ್ತೆ. 2-3 ಬಾರಿ ಕುಡಿಸಬೇಕಾಗತ್ತೆ ಇದನ್ನ, 2-3 ಬಾರಿ ದಿನಕ್ಕೆ, 2-3 ಬಾರಿ. ಎಷ್ಟು ದಿವಸ ಸರ್? ಸೊ ಸುಮಾರು ಇನ್ನೇನು ಗಿಣ್ಣು ಹಾಲು ಬಂದಿದೆ, ಯೂಸ್ವಲಿ ನಾವ್ ಏನಾಗ್ತಾರೆ ವೀನಿಂಗ್ ಅಂತ ಏನ್ ಕರಿತೀವಲ್ಲ, ಯೂಸ್ವಲಿ ಕೆಲವು ಟೈಮು ನಾವು ಮಿಶ್ರ ತಳಿಗಳಲ್ಲಿ 2 ತಿಂಗಳು ಮಾಡ್ತೀವಿ, ಕೆಲವು ಬೇರೆ ತಳಿಯಲ್ಲಿ 3 ತಿಂಗಳು ಮಾಡ್ತೀವಿ. ಸೊ ಡಿಪೆಂಡ್ಸ್ ಅದಕ್ಕೆ ನಾವು ಯಾವ ರೀತಿ ಸಾಕಾಣಿಕೆ ಮಾಡ್ತೀವಿ ಅದ್ರ ಮೇಲೆ ಹೋಗ್ತದೆ. ಅಥವಾ ನಾವು ಕೆಲವು ಟೈಮ್ ಏನಾಗುತ್ತೆ ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡಿದಾಗ ಬೇಗ ತಾಯಿ ಮತ್ತು ಕರುನ ಸಪರೇಟ್ ಮಾಡ್ತೀವಿ, ಯಾಕಂದ್ರೆ ನಮಗೆ ಹಾಲು ಇಂಪಾರ್ಟೆಂಟ್ ಆಗ್ತದೆ ವೈಜ್ಞಾನಿಕವಾಗಿ ಮತ್ತು ಉದ್ಯಮಿ ರೀತಿಯಲ್ಲಿ ನೋಡಿದಾಗ. ಅಥವಾ ನೀವು ಬರೀ ಮನೆಗಳಲ್ಲಿ ಸಾಕ್ಬೇಕಾದ್ರೆ ನಾವು ಕೆಲವರು 3 ತಿಂಗಳು ಬಿಡ್ತಾರೆ, ಕೆಲವರು 4 ತಿಂಗಳು ಬಿಡ್ತಾರೆ. ಸೊ ಈಗ ಕೂಡ ಮಾಡಬಹುದಾಗತ್ತೆ. ಸೊ ಆದಷ್ಟು ದೇಹದ 10% ತೂಕವನ್ನ ನಾವು ಹಾಲನ್ನ ಕೊಡಬೇಕಾಗತ್ತೆ. ಈಗ ಕೆಲವು ಟೈಮ್ ಏನಾಗುತ್ತೆ ಜನಗಳಲ್ಲಿ ಜಾಸ್ತಿ ಗಿಣ್ಣು ಹಾಲು ಕೊಟ್ಬಿಟ್ರೆ ಬೇದಿ ಆಗುತ್ತೆ, ನೆಗಡಿ ಆಗುತ್ತೆ, ಜ್ವರ ಬರುತ್ತೆ ಅಂತ ಹೇಳ್ಬಿಟ್ಟು ತಪ್ಪು ಅಭಿಪ್ರಾಯ ಇದೆ. ಇದು ಯಾವಾಗ ಅಂತ ಹೇಳಿದ್ರೆ ನೀವು 10% ಜಾಸ್ತಿ ಕೊಟ್ಟಾಗ ಅದು ಅಜೀರ್ಣ ಆಗುತ್ತೆ, ನ್ಯಾಚುರಲಿ ಅಜೀರ್ಣ ಆದಾಗ ಅದು ಬೇದಿ ರೀತಿಯಲ್ಲಿ ನಮ್ಗೆ ಹೊರಗೆ ಬರ್ತದೆ. ಮತ್ತೆ ಇನ್ನು ರೈತರು ಕೆಲವರು ತಪ್ಪು ತಿಳ್ಕೊಳ್ಳಿಕ್ಕೆ ಗಿಣ್ಣು ಹಾಲನ್ನ ಜಾಸ್ತಿ ಕೊಟ್ರೆ ಜಂತು ಹುಳುಗಳ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಇದು ಯಾವುದೇ ರೀತಿಯ ವೈಜ್ಞಾನಿಕ ಆಧಾರ ಇಲ್ಲ. ಸೊ ಜಂತು ಹುಳುಗಳು ಬರ್ತಕ್ಕಂಥದ್ದು ಯಾವಾಗ ಅಂತಂದ್ರೆ ತಾಯಿಗೆ ನೀವೇನಾದ್ರೂ ಸೂಕ್ತ ಜಂತುನಾಶಕ ಟ್ಯಾಬ್ಲೆಟ್ ಅನ್ನ ಅಥವಾ ಔಷಧಿನ ಕೊಡದೇ ಇದ್ದಾಗ, ಅಥವಾ ನಿಮ್ಮ ವಾತಾವರಣ ಅಥವಾ ಕೊಟ್ಟಿಗೆಯ ವಾತಾವರಣ ನೈರ್ಮಲ್ಯವಾಗಿ ಇರದೇ ಇದ್ದಾಗ ಅಥವಾ ಗಲೀಜ್ ಇದ್ದಾಗ ಅಂತ ಟೈಮ್ ಅಲ್ಲಿ ಸೊ ಈ ಜಂತುಗಳೆಲ್ಲ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯೂಸ್ವಲಿ ನಾವು ಕರುಗಳ ಹುಟ್ಟಿದ ತಕ್ಷಣ ಅದರ ತೂಕ 25-30 ಕೆಜಿ ಸರಾಸರಿ ಇರ್ತದೆ, ಯಾವಾಗಲೂ 25-30 ಕೆಜಿ ಇರ್ತದೆ. ಅದಕ್ಕಿಂತ ಕೆಳಗಾದ್ರೆ ಸೊ ಅದರ ಪಾಲನೆಯನ್ನು ನಾವು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾಡಬೇಕಾಗ್ತದೆ. ಯೂಸ್ವಲಿ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ದಿನಕ್ಕೆ ಅಟ್ಲೀಸ್ಟ್ ಮಿನಿಮಮ್ 500 ಗ್ರಾಂನಷ್ಟು ತೂಕ ಕರು ಹೆಚ್ಚಾಗ್ತಾ ಹೋಗ್ಬೇಕಾಗುತ್ತೆ. ದಿನಕ್ಕೆ ಮಿನಿಮಮ್ 500 ಗ್ರಾಂ ತೂಕ ಎಷ್ಟರವರೆಗೆ ಸರ್? ಅದು ಪ್ರೌಢಾವಸ್ಥೆ ಬರೋವರೆಗೆ, ಬರ್ಬೇಕಾದ್ರೆ ಹೆಚ್ಚಾಗ್ತಾ ಹೋಗ್ತದೆ. ಸೊ 12 ತಿಂಗಳಷ್ಟೊತ್ತಿಗೆ ಮಿನಿಮಮ್ ನಮಗೆ 180-200 ಕೆಜಿ ತೂಕ ತೂಕವನ್ನ ಹೊಂದಿರಬೇಕು, ದೇಹದ ತೂಕವನ್ನ ಹೊಂದಿರಬೇಕು. ಇದ್ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ, ಈ ಒಂದು ತೂಕ ಬಂದ್ರೆ ಮಾತ್ರ ಅದು ಬೆದೆಗೆ ಬರ್ಲಿಕ್ಕೆ ಸಾಧ್ಯ. ಅಂತಂದ್ರೆ ಇದು ಈ ತೂಕ ಯಾಕೆ ಸರಿ ನಾವ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ತೂಕ ಇದ್ದಾಗ ಒಳಗಿರ್ತಕ್ಕಂಥ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಥವಾ ಏನೇ ಸಂತಾನೋತ್ಪತ್ತಿಗೆ ಬೇಕಾದಂತ ಅಂಗಾಂಗಗಳೆಲ್ಲ ಸದೃಢವಾಗಿ ಡೆವಲಪ್ ಆಗ್ಬಿಟ್ಟು ನಂತರದಲ್ಲಿ ಅದು ಬೆದೆಗೆ ಬರ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಸೊ ನೆಕ್ಸ್ಟ್ ಕರುಗಳ ಪಾಲನೆ. ಈಗ ಒಂದು ವೀನಿಂಗ್ ಆಯ್ತು ಅಂತ ಹೇಳಿದ್ರೆ ತಾಯಿಯಿಂದ ನಾವು ಸಪರೇಟ್ ಮಾಡ್ತಕ್ಕಂಥ ಅಂತ ಆಗಿರ್ಬೋದು, ಈ ಎಲ್ಲ ಹಂತದಲ್ಲಿ ಏನ್ ಮಾಡ್ಬೇಕು? ತಾಯಿ ಹಾಲು ಅಮೃತ ಅಂತ ಹೇಳಿದ್ರೆ ಅದರಿಂದ ಅದು ಕಂಟಿನ್ಯೂಸ್ ಆಗಿ ತಾಯಿ ಹಾಲನ್ನೇ ಕೊಡ್ಬೇಕು. ಕೆಲವು ಟೈಮ್ ಏನಾಗುತ್ತೆ, ಕೆಲವು ರಾಸುಗಳು ಒದಿತಾ ಇರ್ತವೆ, ಕರುಗಳಿಗೆ ಹಾಲು ಕುಡಿಸೋದೇ ಇಲ್ಲ. ಅಂತ ನಾವ್ ಏನ್ ಮಾಡಕ್ಕೆ, ಕೃತಕವಾಗಿ ಹಾಲನ್ನ ನಾವು ತಾಯಿಯಿಂದ ಹಿಂಡ್ ಬಿಟ್ಟು ಸೊ ಕರುಗಳು ಕುಡಿಸ್ಬೇಕಾಗತ್ತೆ. ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ದೊಡ್ಡ ಅಗಲವಾದಂತ ಪಾತ್ರೆಯನ್ನು ತಗೊಳ್ಬೇಕು, ಮುಚ್ಚಲ ಇರ್ತಕ್ಕಂಥ ಪಳ್ಳು ತೊಳ್ಬೇಕು. ಸೊ ಅದರಲ್ಲಿ ನಮ್ಮ ಶುಭ್ರವಾದ ಕೈಯನ್ನ ಎದ್ಬಿಟ್ಟು ತೋಳ್ ಬೆರಳು ಮತ್ತು ಮಧ್ಯದ ಬೆರಳನ್ನ ಸೊ ಜಸ್ಟ್ ನಾವು ನಿಪ್ಪಲ್ ರೀತಿಯಾಗಿ ಕರುವಿನ ಬಾಯಲ್ಲಿ ಇಡಬೇಕು, ಅಂದ್ರೆ ಕರುವಿನ ಬಾಯಲ್ಲಿ ಚೀಪಿಸಬೇಕು. ಸೊ ಒಂದ್ ಎರಡ್ ಮೂರ್ ಟೈಮ್ ಮಾಡಿದಾಗ ನ್ಯಾಚುರಲಿ ಅದು ನಾಲಿಗೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಚೀಪ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತದೆ. ಸೊ ಒಂದ್ ಎರಡ್ ಮೂರ್ ಟೈಮ್ ಈ ರೀತಿ ಮಾಡಿದ ನಂತರ ತನ್ನಷ್ಟಕ್ಕೆ ತಾನೇ ಅದು ಪಾತ್ರೆಯಿಂದ ಹಾಲನ್ನ ಕುಡಿತಕ್ಕಂತ ಒಂದು ಶಕ್ತಿಯನ್ನು ಪಡೀತದೆ. ಆದ್ರಿಂದ ಈ ಒಂದು ಸಪೋಸ್ ಯಾವ ತಾಯಿ ಬಿಟ್ಕೊಳ್ಳೋದೋ ಅಂತ ಕರುಗಳಿಗೆ ಈ ರೀತಿಯಾದ ಕೂಡ ಮಾಡಬಹುದು. ಸುಮ್ಮನೆ ನಾವು ಹನ್ನೆರಡನೇ ವಾರ ಅಂತ ಹೇಳಿದ್ರೆ ಮೂರ್ ತಿಂಗಳಲ್ಲಿ ನಾವು ತಾಯಿಯನ್ನ ಮತ್ತು ಕರುವನ್ನ ಸಪರೇಟ್ ಮಾಡ್ತೀವಿ, ಅಂದ್ರೆ ಹಾಲನ್ನ ಬಿಡಿಸ್ತಕ್ಕಂತ ಅಂತ ಈಗ ಬರ್ತದೆ. ಸೊ ಹನ್ನೆರಡನೇ ವಾರ ಅಂದ್ರೆ ಸುಮಾರು ಒಂದು 75 kg ತೂಕ ಕರು ಬಂದಾಗ ತಾಯಿಯಿಂದ ನಾವು ಅದನ್ನ ಬೇರ್ಪಡಿಸಬಹುದು. ನಂತರದಲ್ಲಿ ಆ ಕರುವಿಗೆ ಸಮತೋಲನದ ಪಶು ಆಹಾರ ಅಥವಾ ಮೇವು, ನಾವು ಕಾಫ್ ಸ್ಟಾರ್ಟರ್ ಅಂತ ಕರಿತೀವಲ್ಲ, ಅವನ್ನ ನಾವು ಕೊಡಬೇಕಾಗ್ತದೆ. ಈ ಸಮತೋಲನ ಆಹಾರ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಕರುಗಳ ಬೆರವಣಿಗೆ ಪ್ರೋಟೀನ್ ಅಂಶ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದ್ರೆ ಅದರ ದೇಹದಲ್ಲಿ ಮಾಂಸಖಂಡಗಳು ಡೆವಲಪ್ಮೆಂಟ್ ಆಗಿರ್ಬೋದು, ಎಲುಬುಗಳ ಡೆವಲಪ್ಮೆಂಟ್ ಎಲ್ಲ ಇದು ಪ್ರೋಟೀನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಆದ್ರಿಂದ ಈ ಕಾಫ್ ಸ್ಟಾರ್ಟರ್ ಅಲ್ಲಿ ಈ ಎಲ್ಲ ಅಂಶಗಳಿರೋದ್ರಿಂದ ಇದನ್ನ ಕೊಡಬಹುದು. ಮತ್ತೆ ಅತ್ಯಚ್ಚು ಮೇವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಸೊ ನಮ್ಮ ಹೊಟ್ಟೆನೇ ಬೇರೆ ರೀತಿ ಇದೆ, ರಾಸುಗಳ ಹೊಟ್ಟೆನೇ ಬೇರೆ ರೀತಿ, ಅದರಲ್ಲಿ ಮೇವಿನ ಡೈಜೆಸ್ಟನ್ ಮಾಡ್ತಕ್ಕಂಥ ಶಕ್ತಿನೂ ಬೆಳವಣಿಗೆ ಆಗ್ತಾ ಇರ್ತದೆ. ಆದ್ರಿಂದ ಅತಿ ಹೆಚ್ಚು ಮೇವನ್ನು ಕೊಡಬಾರದು. ಸೊ ಸಮ ಪ್ರಮಾಣದಲ್ಲಿ ಪಶು ಆಹಾರ ಜೊತೆಗೆ ಮೇವನ್ನು ಕೂಡ ನಾವು ಕೊಡ್ತಾ ಹೋಗ್ಬೋದು. ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣ ಬೇಕಾಗುತ್ತಲ್ಲ ಸರ್, ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಹೇಗೆ ನಾವು ಮನುಷ್ಯರಿಗೆ? ಹೌದೌದು, ಬೇಕಾಗ್ತದೆ, ಯಾಕಂದ್ರೆ ಈ ಶಾಖ ಉತ್ಪಾದನೆಗೆ ಬೇಕಾಗ್ತದೆ, ಅವೆಲ್ಲ ಅಂಶಗಳಿಗೂ ಬೇಕಾಗ್ತದೆ. ಸೊ ಗ್ರಾಜುವಲ್ ಆಗಿ ನಾವು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಒಳ್ಳೇದು. ಸೊ ಇದೆಲ್ಲ ಮಾಹಿತಿಯನ್ನು ನೀವು ಸ್ಥಳೀಯವಾಗಿ ಪಶುವೈದ್ಯರನ್ನ ಸಂಪರ್ಕ ಮಾಡಿದ್ರೆ ಅವರು ಕರುಗಳಿಗೆ ಯಾವ ರೀತಿ ಆಹಾರ ತಯಾರು ಮಾಡಬಹುದು ಅಂದ್ರೆ, ನಿಮ್ಮ ಲೋಕಲ್ ಅಲ್ಲಿ ಸಿಗ್ತಕ್ಕಂಥ ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಕಡಲೆ ಹಿಂಡಿ ಆಗಿರ್ಬೋದು, ಶೇಂಗಾ ಹಿಂಡಿ ಆಗಿರ್ಬೋದು, ಇವನ್ನೆಲ್ಲ ಉಪಯೋಗಿಸ್ಬೇಕು. ಕಮ್ಮಿ ರೇಟ್ ಅಲ್ಲಿ ನಿಮ್ಮ ಸುತ್ತಮುತ್ತ ಏನ್ ಸಿಗುತ್ತೋ ಆ ಧಾನ್ಯಗಳನ್ನು ಉಪಯೋಗಿಸ್ಬಿಟ್ಟು ಯಾವ ರೀತಿ ಮಾಡಬಹುದು ಅಂತ ನಿಮ್ಮ ಪಶುವೈದ್ಯರು ಮಾಹಿತಿಯನ್ನು ಕೊಡ್ತಾರೆ, ಅವರ ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ಆಹಾರವನ್ನು ತಯಾರವನ್ನು ಮಾಡಬಹುದು. ನಂತರ ಕೆಲವು ಕರುಗಳಲ್ಲಿ ಕೊಂಬನ್ನು ಸುಡ್ತಕ್ಕಂಥದ್ದು, ಯಾಕಂತೇಳಿದ್ರೆ ಕೊಂಬು ಈಗಿನ ನಾವು ಲಾಭದಾಯಕ ಹೈನು ಉದ್ಯಮದಲ್ಲಿ ಕೊಂಬಿನ ಅವಶ್ಯಕತೆ ಇರುವುದಿಲ್ಲ. ಆದ್ರಿಂದ ಒಂದರಿಂದ ಮೂರನೇ ವಾರದ ಒಳಗಾಗಿ ಕೊಂಬನ್ನ ಸುಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಇನ್ನೊಂದು ಕಾರಣ ಏನು ಸರ್ ಕೊಂಬು ಇದನ್ನು ಸುಡೋಕೆ? ಅದೇ ಮುಖ್ಯವಾಗಿ ನಮ್ಗೆ ಪಾಲನೆ ಮತ್ತು ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಈಸಿ ಆಗಲಿ ಮತ್ತೆ ಅಗ್ರೆಸಿವ್ನೆಸ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುದು, ಗಲಾಟೆ ಮಾಡ್ಕೊಳ್ಳೋದು ಅವೆಲ್ಲ ಕಮ್ಮಿ ಆಗ್ತದೆ, ಗಾಯ ಆಗುವ ಒಂದು ಸಂದರ್ಭ ಇರ್ತದೆ, ಅವೆಲ್ಲ ಕಮ್ಮಿ ಮಾಡ್ಲಿಕ್ಕೆ ನೀವು ಆದಷ್ಟು ಒಂದರಿಂದ ಮೂರು ವಾರದೊಳಗೆ ಕಮ್ಮಿ ಕುಂಬನ ಸುಡತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಇದನ್ನ ಸೂಕ್ತ ಪದವಿ ಪಶುವೈದ್ಯರು ಮಾಡ್ತಾರೆ, ನೀವೇ ಇವನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬಿಡಿ, ಪಶುವೈದ್ಯರನ್ನ ಸಂಪರ್ಕ ಮಾಡಿದ್ರೆ ಅವರು ಇವನ್ನೆಲ್ಲ ಮಾಡ್ಕೊಡ್ತಾರೆ ನಿಮಗೆ. ಸೊ ಜೊತೆಗೆ ನಾವು ಕರುಗಳನ್ನ ಐಡೆಂಟಿಫಿಕೇಶನ್ ಅಥವಾ ನಾವು ಅವ್ರನ್ನ ಗುರುತಿನ ಮಾಡ್ಲಿಕ್ಕೆ ಕಿವಿಗೆ ಓಲೆ ಹಾಕ್ಬಹುದು, ಅಥವಾ ಈಗೆಲ್ಲ ಪ್ಲಾಸ್ಟಿಕ್ ಟ್ಯಾಗ್ಸ್ ಬಂದಿದ್ವಿ, ಹಿಂದೆಲ್ಲ ನಾವು ಅವಕ್ಕೆಲ್ಲ ಅಚ್ಚೆ ಆಗ್ತಾ ಇದ್ವಿ, ನಂಬರ್ ಅಚ್ಚೆ ಆಗ್ತಾ ಇದ್ವಿ, ಇವೆಲ್ಲ ಕಾರ್ಯಗಳನ್ನು ಕೂಡ ಈ ಹಂತದಲ್ಲಿ ನೀವು ಕೂಡ ಮಾಡಬಹುದು. ಸೊ ನಂತರ ಕೊನೆಯ ಹಂತದಲ್ಲಿ ಏನಂತ ಹೇಳಿದ್ರೆ, ನಾವು ಜಂತುನಾಶಗಳು ಅಂದ್ರೆ ಜಂತು ಹುಳುಗಳು ಕಾಮನ್ ಆಗಿ ನಾವು ನೋಡ್ತೀವಿ ಹಸುಗಳಲ್ಲಿ ಜಾನುವಾರುಗಳಲ್ಲಿ, ಕರುಗಳಲ್ಲಿ ಹೆಚ್ಚು, ಅದರಲ್ಲೂ ಎಮ್ಮೆ ಕರುಗಳಲ್ಲಿ ಬಹಳ. ಸೊ ನೀವು ಎಮ್ಮೆ ಕರುಗಳಲ್ಲಿ ನೋಡಿರ್ತೇವೆ ಕೆಲವೊಂದು ಕಡಿಮೆ ವಯಸ್ಸಿನ ಇದೆ ಅಂತ ಅನ್ಕೊಂಡು ಹೇಗೆ ಸರ್ ಇದು? ರೋಗ ನಿರೋಧಕ ಶಕ್ತಿ ಇರೋದಿಲ್ಲ, ಮತ್ತೆ ವಯಸ್ಸು ಚಿಕ್ಕದ ವಯಸ್ಸು ಇರೋದಕ್ಕೋಸ್ಕರ ಹೇಗೆ ಮಕ್ಕಳಲ್ಲಿ ಜಂತುಗಳು ಜಾಸ್ತಿ ನಾವು ಕಾಣ್ತೀವಿ ನೋಡಿ ಆ ರೀತಿಯ ಅಂತ ಹೇಳ್ತೀರಾ? ಹೌದು, ಯಾಕೆಂತ ಹೇಳಿದ್ರೆ ಜಂತು ಹುಳುಗಳು ಎರಡ್ ರೀತಿ ಬರ್ಬೋದು. ಒಂದು ತಾಯಿಯಿಂದ ಡೈರೆಕ್ಟ್ ಆಗಿ ಕರುಗ್ ಬರ್ಬೋದು, ಅಂದ್ರೆ ಗರ್ಭಾವಸ್ಥೆಯಲ್ಲಿ, ಯಾಕಂದ್ರೆ ತಾಯಿಗೆ ನಾವು ಏನಾದ್ರೂ ಸೂಕ್ತವಾಗಿ ಗರ್ಭ ಕಟ್ಟಿದಾಗ ಅಥವಾ ಗರ್ಭ ಕಟ್ಟೋದಕ್ಕಿಂತ ಮುಂಚೆ ಜಂತುನಾಶಕ ಕೊಡದೆ ಇದ್ರೆ ಆ ಮೊಟ್ಟೆಗಳು ತಾಯಿಯಲ್ಲಿ ಇರ್ತವೆ. ಸೊ ಅದರಿಂದ ಕೂಡ ಕರುಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಹುಟ್ಟಿದ ನಂತರ ಕರು ಹೊಸ ವಾತಾವರಣ ಬಂದಾಗ ಸೊ ಎಲ್ಲವನ್ನು ಪರೀಕ್ಷಿಸಿ ನೋಡ್ತಕ್ಕಂಥದ್ದು ಸಾಮಾನ್ಯ ಗುಣ ಇರ್ತದೆ. ಸೊ ನಾವು ನೈರ್ಮಲೀಕರಣ ಮೇಂಟೈನ್ ಮಾಡೋದಾಗಿದ್ದರೆ, ಕ್ಲೀನ್ನೆಸ್ ಮೇಂಟೈನ್ ಮಾಡಲಿದ್ರೆ, ಇದು ಕೊಟ್ಟಿಗೆ ಸುತ್ತಮುತ್ತ ನೆಕ್ಕಬಹುದು ಅಥವಾ ಇದು ಮಾಡಬಹುದು, ಅಲ್ಲಿ ಇರ್ತಕ್ಕಂಥ ಮೊಟ್ಟೆಗಳು ಕ್ರಿಮಿಕೀಟಗಳ ಮೊಟ್ಟೆಗಳು ಅವೆಲ್ಲ ಹೋಗ್ಬಿಟ್ಟು ಅದ್ರ ಜಂತು ಅಥವಾ ಲಾಡಿ ಹುಳು ಅಥವಾ ಬೇರೆ ಬೇರೆ ರೀತಿಯಾದ ಜಂತು ಹುಳುಗಳು ಇರ್ತವೆ, ಅವೆಲ್ಲ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಆದ್ರಿಂದ ಒಂದರಿಂದ ಎರಡು ತಿಂಗಳೊಳಗಾಗಿ ಜಂತುನಾಶಕವನ್ನ ಕೊಡ್ತಕ್ಕಂಥದ್ದು ಬಹಳ ಒಳ್ಳೇದು. ಸೊ ಇದರಲ್ಲಿ ಎಮ್ಮೆಗಳಲ್ಲಿ ನಾವು ಕಾಮನ್ ಆಗಿ ಹೊಟ್ಟೆಯನ್ನ ದುಂಡಾಗಿರುತ್ತೆ, ಪಾಟ್ ಬಿಲಿ ಅಂತ ನಾವು ಕರಿತೀವಿ, ಅದು ಕೂಡ ಕಾಮನ್ ಆಗಿರ್ತದೆ. ಸೊ ಇದರಲ್ಲೆಲ್ಲ ಜಂತು ಹುಳು, ಲಾಡಿ ಹುಳು, ಕೊಕ್ಕೆ ಹುಳು ಅಂತ ಬೇರೆ ಬೇರೆ ಬೇರೆ ಬೇರೆ ಬರ್ತದೆ. ಸೊ ಅದರಿಂದ ಇವಕ್ಕೆಲ್ಲ ನಿವಾರಣೆಗೆ ಒಂದರಿಂದ ಎರಡು ತಿಂಗಳೊಳಗೆ ಜಂತು ನಾಶಕವನ್ನ ಕೊಡಬೇಕು. ನಂತರ ಫಸ್ಟ್ ಯಾವ ಸ್ಟಾರ್ಟ್ ಮಾಡಬೇಕು, ಹುಟ್ಟಿದ 10 ದಿನಕ್ಕೆ. ಸಪೋಸ್ ತಾಯಿಗೆ ಏನಾದ್ರೂ ನಾವು ಜಂತುನಾಶಕ ಕೊಟ್ಟಿರಲಿಲ್ಲ ಅಂದ್ರೆ ಹುಟ್ಟಿದ 10 ದಿನಕ್ಕೆ ನಾವು ಕೊಡಬೇಕಾಗತ್ತೆ. ನಂತರ ಪ್ರತಿ ತಿಂಗಳು ಆರು ತಿಂಗಳ ತನಕ ನಾವು ಜಂತುನಾಶಕ ಕೊಡಬೇಕು. ಸೊ ನಂತರ 6 ತಿಂಗಳಿಂದ ವರ್ಷದ ತನಕ, ಸೊ 3 ತಿಂಗಳಿಗೊಮ್ಮೆ ಕೊಟ್ಟರಾಯ್ತು. ಸೊ 3 ತಿಂಗಳಿಗೊಮ್ಮೆ ಕೊಟ್ಟರಾಯ್ತು. ನೆಕ್ಸ್ಟ್ ಪ್ರತಿ 6 ತಿಂಗಳಿಗೊಮ್ಮೆ ಜಂತುನಾಶಕವನ್ನ ರಿಪೀಟ್ ಮಾಡಿದ್ರೆ ಯಾವುದೇ ರೀತಿಯ ಜಂತುವಿಂದ ತೊಂದರೆ ಆಗಲ್ಲ. ಈಗ ಈ ಕರುವಿನ ಜೊತೆಗೆ ಬಾಣಂತಿ ತಾಯಿಗೆ ಯಾವ ರೀತಿಯಿಂದ ಸರ್? ಬಾಣಂತಿ ತಾಯಿ ಕೊಡಬಹುದು, ಬಟ್ ಎಲ್ಲಾ ಜಂತುನಾಶಕ ಕೊಡ್ಲಿಕ್ಕೆ ಬರುದಿಲ್ಲ. ಯಾಕಂತೇಳಿ ಕೆಲವು ಕೆಮಿಕಲ್ಸ್ ನಾವು ಪ್ರೆಗ್ನೆನ್ಸಿ ಸಿಚುವೇಶನ್ ಅಲ್ಲಿ ಅವಾಯ್ಡ್ ಮಾಡ್ತೀವಿ. ಇದನ್ನ ನೀವು ಹತ್ತಿರದ ಪಶುವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವರಿಂದ ತಗೋಬೇಕು. ಯಾಕಂದ್ರೆ ನೀವೇ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ಜಂತುನಾಶಕ ಕೊಟ್ಟರೆ ಪಾಪ ಅವ್ರಿಗೆ ಗೊತ್ತಿರಲ್ಲ, ಅದೇ ಕೊಟ್ಬಿಡ್ತಾರೆ. ಅದರಿಂದ ಗರ್ಭಕ್ಕೆ ತೊಂದರೆ ಆಗಂತ ಸಾಧ್ಯತೆ ಇರ್ತದೆ. ಸೊ ಕೆಲವೇ ಕೆಲವು ಟ್ಯಾಬ್ಲೆಟ್ ಗಳು ಗರ್ಭಾವಸ್ಥೆಯಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಇದೆ, ಅವನ್ನ ಪಶುವೈದ್ಯರು ಕೊಡ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಮಾತ್ರ ನೀವು ಗರ್ಭ ಇರತಕ್ಕಂತ ರಾಸುಗಳಿಗೆ ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಂತುನಾಶಕ ಆಯ್ತು. ಈ ಜಂತುನಾಶಕ ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ, ಮುಂದಿನ ಬೆಳವಣಿಗೆ ಮತ್ತು ಹಾಲಿನ ಇಳುವರಿ ಇವೆಲ್ಲವೂ ಕೂಡ ಇದ್ರ ಮೇಲೂ ಡಿಪೆಂಡ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ನೀವು ಜಂತು ಹೊಟ್ಟೆ ತುಂಬಾ ಜಂತುಗಳು ಇತ್ತು ಅಂದ್ರೆ ನೀವು ಕೊಡ್ತಕ್ಕಂತ ಆಹಾರದಲ್ಲಿ ಎಲ್ಲ ಮೇನ್ ಪಾರ್ಟಿ ಈ ಜಂತುಗಳೇ ತಿಂದಾಕಿದ್ರೆ ಸೊ ದೇಹದ ಬೆಳವಣಿಗೆಗೆ ಸಾಕಾಗೋದಿಲ್ಲ, ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಕ್ಕಂಥ ಜಾಸ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ಬಿಡ್ತದೆ. ಆದ್ರಿಂದ ಸುಜಂತ ಕಾಲಕಾಲಕ್ಕೆ ಜಂತು ನಿವಾರಕ ಹುಳುಗಳನ್ನ ಔಷಧಿಯನ್ನು ಕೊಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಇದರ ಜೊತೆಗೆ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಕಾಯಿಲೆಗಳಿಗೆ ಹಿಂದೆ ಒಂದು ನಾವು ಪ್ರೊಫಲಾಕ್ಸಿಸ್ ಅಥವಾ ನಾವೇನಂತೇಳಿದ್ರೆ ಮೊದಲೇ ಒಂದು ಜಾಗೃತಿಯನ್ನ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಕಾಲಕಾಲಕ್ಕೆ ಸೂಕ್ತವಾದ ಲಸಿಕೆಗಳನ್ನ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹಾಕ್ಸ್ಬೇಕು. ಯಾಕೆ ಅಂದ್ರೆ ಮುಖ್ಯವಾಗಿ ನಾವು ಅತಿ ಹೆಚ್ಚು ಡೇಂಜರ್ ಅಂತ ಹೇಳಿ ಕಾಲು ಬಾಯಿ ಜ್ವರ ಅಂತಂದ್ರೆ ಆಯಿಲ್ ಇಳುವರಿ ಕಡಿಮೆ ಆಗುತ್ತೆ, ದೇಹದ ತೂಕ ಕಮ್ಮಿ ಆಗುತ್ತೆ, ದೇಹಕ್ಕೆ ಕಾಲಿನ ಗೊರಸಿನಲ್ಲಿ ಗಾಯ ಆಗ್ತವೆ, ಬಾಯಲ್ಲಿ ಗಾಯ ಆಗ್ತವೆ. ಇದರಿಂದ ಆರ್ಥಿಕ ನಷ್ಟನ ರೈತ ಅನುಭವಿಸಬೇಕಾಗತ್ತೆ. ಸೊ ಬಂದ ಮೇಲೆ ಚಿಂತೆ ಮಾಡೋದಕ್ಕಿಂತ ಬರೋದಂಗೆ ತಡೆ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನೀವು ಕಾಲು ಬಾಯಿ ಜ್ವರಕ್ಕೆ ಲಸಿಕೆ ಆಗ್ತಕ್ಕಂಥದ್ದು, ಚಪ್ಪೆ ರೋಗಕ್ಕೆ ಲಸಿಕೆ ಆಗ್ತಕ್ಕಂಥದ್ದು, ಗಂಟ್ಲು ಬೇನೆ ಆಗಿರ್ಬೋದು, ನೆರಡೆ ರೋಗ ಆಗಿರ್ಬೋದು, ಬ್ರುಸೆಲ್ ಆಗಿರ್ಬೋದು, ಈ ಎಲ್ಲ ಕಾಯಿಲೆಗಳಿಗೆ ಕಾಲಕಾಲಕ್ಕೆ ಲಸಿಕೆಗಳನ್ನ ಹಾಕಿದ್ರೆ ಸೊ ಮುಂದಿನ ದಿನಗಳಲ್ಲಿ ಆ ಕರು ಅಥವಾ ಮುಂದೆ ಒಂದು ರಾಸುವಾಗಿ ಡೆವಲಪ್ ಆಗ್ಬಿಟ್ಟು ಉತ್ತಮವಾದ ಹಾಲು ಇಳುವರಿಯನ್ನ ಬೇಗ ಬೆದೆಗೆ ಬಂದ್ಬಿಟ್ಟು ಉತ್ತಮವಾದ ಕರುಗಳನ್ನ ಕೊಡ್ತದೆ, ನಂತರ ಹಾಲಿನ ಇಳುವರಿ ಚೆನ್ನಾಗ್ತದೆ. ಸೊ ಓವರ್ ಆಲ್ ಪ್ರತಿ ವರ್ಷಕ್ಕೆ ಒಂದೊಂದನ್ನು ನೀವು ಕರೆದ ತಗೊಂಡ್ರೆ ಅತ್ಯಂತ ಲಾಭದಾಯಕವಾಗಿ ಮುಂದಿನ ದಿನಗಳಲ್ಲಿ ಈ ಪಾಲನೆ ಪೋಷಣೆಯನ್ನು ಕೂಡ ಮಾಡಬಹುದಾಗಿದೆ. ಧನ್ಯವಾದ ಸರ್. ಇದುವರೆಗೆ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈ ಒಂದು ಕರುಗಳ ಪಾಲನೆ ಬಗ್ಗೆ ತುಂಬಾ ಒಂದು ಸವಿಸ್ತರವಾದ ವೈಜ್ಞಾನಿಕವಾದ ಒಂದು ತಳಹದಿ ಇಟ್ಕೊಂಡ್ಬಿಟ್ಟು ಯಾವ ರೀತಿಯಿಂದ ನಾವು ಮಾಡಬೇಕು ಅನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ತಾವು ಸಂಪೂರ್ಣ ಮಾಹಿತಿ ನೀಡಿದಿರಿ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ನಮಸ್ಕಾರ. ಧನ್ಯವಾದ ಸರ್. ಧನ್ಯವಾದ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ರೈತ ಬಾಂಧವರೇ, ಇದುವರೆಗೂ ಕರುಗಳ ಪಾಲನೆ ಕುರಿತು ಶಿವಮೊಗ್ಗ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸತೀಶ್ ಜಿಎಂ ಅವರೊಂದಿಗಿನ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶನ ಮಾಡಿದವರು ಡಾ ಎಸ್ಎಂ ಸುಧಾಕರ್. ಇದೀಗ ಕೇಳಿ ಚಿಯಾ ಬೀಜಗಳ ಮಹತ್ವ ಮತ್ತು ಮೌಲ್ಯವರ್ಧನೆ. ಈ ಕುರಿತು ಇರುವಕ್ಕಿ ಕೃಷಿ ಮಹಾವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದ ಸಂಶೋಧನಾ ವಿದ್ಯಾರ್ಥಿನಿಯಾದ ಕುಮಾರಿ ಪ್ರೀತಿ ಎಂ ಮಾಯಣ್ಣವರ್ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಿ ಎಂ ಮಾಯಣ್ಣವರ್. ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ದ್ವಿತೀಯ

ಶಿವಮೊಗ್ಗದಲ್ಲಿ ಜನವರಿ 28ರಂದು ಹೊಸ 11 KV ಮಾರ್ಗದ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಹಳೆ ಬೊಮ್ಮನಕಟ್ಟೆ ಮಹಾರಾಣಿ ಶಾಲೆ ಹತ್ತಿರ ಪಾರ್ವತಮ್ಮ ಲೇಔಟ್ ದೇವಂಗಿ 2ನೇ ಹಂತ ಮತ್ತು ಸುತ್ತಮುತ್ತಲ ಪ್ರದೇಶಗಳ ವ್ಯಾಪ್ತಿಯಲ್ಲಿ ದಿನಾಂಕ 28/1/2025 ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ನಾಳೆ ಸಂಜೆ 5 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ಕೋರಿದೆ. ಪ್ರಕಟಣೆ ಕೇಳಿದ್ರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಜಿಲ್ಲಾಡಳಿತ, ಶಿವಮೊಗ್ಗ, ಸಾರಿಗೆ ಇಲಾಖೆ, ಭಾರತೀಯ ವೈದ್ಯಕೀಯ ಸಂಘ, ಮಲೆನಾಡು ನೇತ್ರ ತಜ್ಞರ ಸಂಘ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಅಮೃತ ಮಹೋತ್ಸವ ಹಾಗೂ 36ನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸ 2025 ಇದರ ಅಂಗವಾಗಿ ಶಿವಮೊಗ್ಗ ನಗರದ ಆಟೋರಿಕ್ಷಾ, ಟ್ಯಾಕ್ಸಿ ಹಾಗೂ ಬಸ್ ಚಾಲಕರಿಗಾಗಿ ಫೆಬ್ರವರಿ 1ರ ಶನಿವಾರ ಮತ್ತು ಫೆಬ್ರವರಿ 2ರ ಭಾನುವಾರದಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮ ನಡೆಯುವ ಸ್ಥಳ ಐಎಂಎ ಹಾಲ್, ಮೆಗಾನ್ ಆಸ್ಪತ್ರೆ ಕಾಂಪೌಂಡ್, ಜೆಪಿಎನ್ ರಸ್ತೆ, ಶಿವಮೊಗ್ಗ. ಶಿವಮೊಗ್ಗದ ಆಸಕ್ತ ಆಟೋರಿಕ್ಷಾ, ಟ್ಯಾಕ್ಸಿ ಹಾಗೂ ಬಸ್ ಚಾಲಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಕೋರಲಾಗಿದೆ. ಪ್ರಕಟಣೆ ಕೇಳಿದ್ರಲ್ಲ ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಶೇಂಗಾ, ರಾಗಿ, ಹುರುಳಿ ಕಾಳು ಬೆಳೆಯ ನಿರ್ವಹಣೆ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಮುಗಳಿಯ ಕೃಷಿಕರಾದ ಎಂಎಚ್ ಲಕ್ಷ್ಮಣ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಪ್ರಸ್ತುತ ಸಮಯದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ದಾವಣಗೆರೆಯ ಪಶು ವಿಜ್ಞಾನ ತಜ್ಞ ಡಾ ಜಯದೇವಪ್ಪ ಜಿಕೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ರೈತ ಬಾಂಧವರೇ. ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಭದ್ರಾವತಿ, ಇದೊಂದು ಪ್ರಕಟಣೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕುಮಾರಿ ಯಶಸ್ವಿನಿ ಬಿನ್ ನಟರಾಜ್ ಎಂಬ 21 ವರ್ಷ ವಯಸ್ಸಿನ ಯುವತಿಯೊಬ್ಬಳು ಗ್ರಾಮಾಂತರ ಪೊಲೀಸ್ ಠಾಣೆ ಭದ್ರಾವತಿ ಅಂದರೆ ಶಂಕರಘಟ್ಟ ಗ್ರಾಮದಿಂದ ಕಾಣೆಯಾಗಿರುತ್ತಾಳೆ. ಚೆಹರೆ ಹೀಗಿದೆ. ಯಶಸ್ವಿನಿ ಬಿನ್ ನಟರಾಜ್, ವಯಸ್ಸು 21 ವರ್ಷ, ಸುಮಾರು 5.3 ಅಡಿ ಎತ್ತರ, ತೆಳ್ಳನೆ ಮೈಕಟ್ಟು, ಕೋಲು ಮುಖ, ಗೋಧಿ ಮೈಬಣ್ಣ ಹೊಂದಿದ್ದು ಇಂಗ್ಲಿಷ್, ತಮಿಳು, ಕನ್ನಡ ಭಾಷೆ ಮಾತನಾಡಬಲ್ಲವಳಾಗಿರುತ್ತಾಳೆ. ಕಾಣೆಯಾಗುವ ಮೊದಲು ಧರಿಸಿರುವ ಬಟ್ಟೆ ಹೀಗಿದೆ. ಬಿಳಿ ಬಣ್ಣದ ಟಾಪ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್. ಕಾಣೆಯಾದ ಯಶಸ್ವಿನಿ ಬಿನ್ ನಟರಾಜ್ ಎಂಬ ಈ ಯುವತಿಯ ಸುಳಿವು ಯಾರಿಗಾದರೂ ಕಂಡುಬಂದಲ್ಲಿ ತಿಳಿಸಬೇಕಾದ ವಿಳಾಸ ಠಾಣಾಧಿಕಾರಿಗಳು, ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆ, ಭದ್ರಾವತಿ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ. ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ನವದೆಹಲಿಯಲ್ಲಿಂದು ಅನಾವರಣಗೊಳಿಸಿದರು.